ಒಳ್ಳೆ ಹುಡುಗಿ ಮಂತ್ರೇಶ, ಇದು ಅಲ್ಲದೇ ನಮ್ಮ ಗ್ರಾಮದಲ್ಲಿ ಸಾಲಿ ಹುಡುಗರ ಅಭ್ಯಾಸ ಹೇಗಿದೆ ನೋಡುದು ಮಂತ್ರೇಶ? ಏನು ರಾಜರೇ, ನಮ್ಮ ಗ್ರಾಮದಲ್ಲಿ ಸಾಲಿ ಹುಡುಗರ ಅಭ್ಯಾಸ ಬಹು ಚೆನ್ನಾಗಿ ನಡೆದಿರೋದು ರಾಜರೇ. ಒಳ್ಳೇದು ಹುಡುಗಿ ಮಂತ್ರೇಶ, ಹಾಗಾದ್ರೆ ಇದೇ ಪಿಡೆ ಮೇಲೆ ಅನೇಕ ಕೆಲಸ ಮಂತ್ರೇಶ, ನಾನು ಅದರ ಹೋಗಿ ಬರುತ್ತೇನೆ. ಹೇಗಿದೆ ಹೋಗಿ ಬರುತ್ತೆ ನಾಗರಾಜರೇ? ಹಳ್ಳದ ತಾಡೆ ಗುಂಪಾಗಿ ಮಾಡ್ತಾ ತಾವ್ ಹರಿದಾಡಿ ಇಕ್ಕ ನೋಡ್ರ ಆದ್ರೆ ಹೌದು ಹೌದು ಮಂತ್ರೇಶ ಅವ್ ಕೇಳಿ ಪ್ರಾಣದ ಭಯವಿಲ್ಲ ಶಂಪಿಗೆ ಇರುವಂತ ಶಾವಂತಿಗೆ ಇಂತಿಂತ ನಾನ ತರದ ಪುಷ್ಪಾದಿಯನ್ನು ನಾನು ಮುಡಿದುಕೊಂಡಿರುವನು ಹೇಗೆ ನಡೆಯ ಮಹಾ ಮಾರಣಿಯವ್ರೆ ಕಾಯೇ ಅದು ಈಗ ಬೇಗನೆ ನಡೆಯುವಂತಾಗಮ್ಮ. ಆಗಲ್ಲಮ್ಮ ಮಾರಣಿಯವ್ರೇ, ಅಮ್ಮ ಮಾರಣಿಯವ್ರೇ, ನಾನು ಸ್ವಲ್ಪ ಬೇಡಿಕೊಳ್ಳುವೇನಮ್ಮ. ಅಮ್ಮ ದೇವಿ, ನಾನು ನಿನ್ನ ಜನ್ಮ ಇರೋ ತಲಕಲು ಪೂಜಿಸುವನು, ನಾನು ಮನೆಗೆ ಹೋಗೋ ತಲಕಲು ನನ್ನ ಗಂಡನ ಕಂಡ ಎರಡು ಹೋಗಬೇಕು. ದೇವಾಲಯನ ಗುಡಿಯಲ್ಲಿ ಕುಳಿತುಕೊಳ್ಳಮ್ಮ. ಅಮ್ಮ ಮಾರಣಿಯವ್ರೆ, ಏನು ರಾಜರೇ ಇಲ್ಲಿ ದೇವಾಲಯ ಗುಡಿಯಲ್ಲಿ ಯಾರು ಹೆಣ್ಣು ಮಕ್ಕಳ ಶಬ್ದ ಬರ್ತಿರೋದು ಮಂತ್ರೇಶ? ಏನು ರಾಜರೇ, ದೇವಾಲಯ ಗುಡಿಯಲ್ಲಿ ಸಾವಿರಾರು ಮಂದಿ ಬರುವರು, ಸಾವಿರಾರು ಮಂದಿ ಹೋಗುವರು. ಅದು ಎಲ್ಲ ತೆಗೆದುಕೊಂಡು ನಮಗೆ ಏಕೆ ರಾಜರೇ, ಬೇಗ ಹೋಗ ನಡೆ. ಮಾಡಿಕೊಂಡು ಬರುತ್ತೇನೆ. ಆಗಲಿ ರಾಜರೇ. ಅಮ್ಮ ಮಾರಣಿಯವ್ರೆ, ಬೇಗ ಬರುತ್ತಲಾಗರಿ. ನೀನು ಬೇಡಪ್ಪ ರಾಜ ಭೂಪಾಲ, ಎಂತ ಜಾಲ ನೀನು ಬೇಡ. ಅತಿ ಪ್ರಚಾರ ಮಾಡೋ ಬರೋದು ರಾಜರಿ. ಏನು ಮಂತ್ರೇಶ, ಅವ್ರು ಯಾರು ಸರಿ ಮಾಡಿಕೊಂಡು ಬರ್ತೇನೆ ಮಂತ್ರಿ? ಏನು ರಾಜರೇ, ಇಂತ ಮಾತನ್ನು ಆಡಬೇಡರಿ. ಇಂತ ಮಾತಾಡಿ ಪಾಪಕ್ಕೆ ಈಡಾಗಬೇಡ ರಾಜರಿ. ಬೇಗ ನಮ್ಮ ರಾಜಕೀಯ ಹೋಗಿ. ಏನು ಮಂತ್ರೇಶ, ನನ್ನ ಪಾಪವನ್ನು ಚಿಂತವಿಲ್ಲ, ಪುಣ್ಯವನ್ನು ಚಿಂತವಿಲ್ಲ. ಅವ್ರು ಯಾರು ಸರಿ ಮಾಡಿಕೊಂಡು ಬರ, ಕನಿಷ್ಠ ನೌಕರಿ ನೌಕರಿ ಮಾಡೋದೇ ಕನಿಷ್ಠ. ಏನು ರಾಜರೇ, ನಾನು ಈಗ ನಮ್ಮ ರಾಜಕೀಯ ಹೋಗುತ್ತೇನೆ. ಹೋಗಿ ನಿಮ್ಮ ಖಡಗವನ್ನು ಕರಗಸಿ ಸಲ್ಲ ಹಚ್ಚಿ ಕೇಳಕ್ಕೆ ನಾನೇನು ನಿನ್ನ ರಂಬಿನ ಅಲ್ಲ ಅಣ್ಣ. ಸುಮ್ಮನೆ ದಾರಿ ಬಿಡುವಂತ ನಾವು ಸುಂದರಿ ಸರ್ವಂತ ದಾರಿ ಬಿಡುವುದಿಲ್ಲ. ಜಾಣೆ ಜಾಣೆ ಅಣ್ಣ ರೈತರಾದ್ರೆ ಅಡವಿಯ ಪಾಲ ಹಾಗೆ ಹೋದರು ಉಳಿಯಲಿಲ್ಲ ಅಣ್ಣ. ಇದು ಅಲ್ಲದೆ ಮಾತಾದ್ರೆ ಹೇಳೇನು, ಸ್ವಲ್ಪ ದೂರ ನಿಂತ ಮಾತಾಡೋಣ. ಕುಲಾಚಲ ತೆಗೆದುಕೊಂಡು ನೀನ್ ಏನ್ ಮಾಡ್ತೀರಿ? ಬಾ ಸುಂದರಿ ಬಾ ಅಣ್ಣ. ಅಣ್ಣ ಅದು ಏನಿರೋದು ಬೇಗನೆ ಹೇಳುವಂತನಾಗರಿ. ಸುಂದರಿ ಹೇಳ್ತೀನಿ ಸರ್, ಲಕ್ಷ ಇಟ್ಟು ಕೇಳೋ, ಬೇಗನೆ ಹೇಳುವಂತನಾಗರಿ. ಕೊಡಯನ ಜಯವಾ ತಾನ ಕೊಡಯನ ಜಯವಾ ತಾನ ಕೊಟ್ರೆ ನಾನು ನಿನ್ನೋಳ ಪುತ್ತಿದೇವ. ನನ್ನ ಚಿಕ್ಕ ಹೆಂಡತಿ ಬಿಡುವುದು ಯಾವ ಧರ್ಮಶಾಸ್ತ್ರವೇ? ನಾವು ಬರುವುದು ಯಾವ ಧರ್ಮಶಾಸ್ತ್ರವು? ಹೌದು, ಈ ಸುಂದರಿ ಆರು ಮಾತು ನಿಜವು. ನನ್ನ ಬಳಿ ಇರುವಂತಕ್ಕ ಆರು ಮೂರುಗಳು ಒಂದು ಅಳಿಯಬೇಕಾಯ್ತು. ಏನು ಸುಂದರಿ? ಏನು ಅಣ್ಣ, ನನ್ನ ಬಳಿ ಇರತಕ್ಕಂತ ಆರು ಮೂರು ಗುಣಗಳೊಂದು ಅಳದಿರುವನು. ಬಾ ಸುಂದರಿ ಬಾ, ಹಾಗಾದ್ರೆ ಬೇಗ ನಡಿ ಅಣ್ಣ. ಬೇಗ ನಮ್ಮ ರಾಜಕೀಯ ಹೋಗ ಮೇಡರಿ. ಯಾರಿಲ್ಲಿ? ನನ್ನ ಪ್ರೇಮಾದ ಮಂತ್ರೇಶಿಗೆ ಬೇಗ ಬರ್ಮಾಡರಿ. ಏನು ರಾಜರಿ? ಹಾವೇನು ಮಂತ್ರೇಶ? ಅಮ್ಮ ಕರೆಸಿಕೊಂಡು ವರ್ತಮಾನ ಏನರದು ಬೇಗ ಹೇಳುವಂತ ನಾಗರಿ. ಏನು ಮಂತ್ರೇಶ ಹೇಳ್ತೀನಿ, ಸ್ವಲ್ಪ ಲಜ್ಜೆ ಅಡಿಕಾಳಂತ ನಾವು. ಮಂತ್ರಿ ಕೇಳು ಮಾತ ಮನೇಶ ಮಾರಿ ಸೂರತ ಸುಂದರಿಯೋ ಮಹಾಪ್ರಭು ಕೂಡಿಸಿಕೊಂಡ ಇದುವರೆಗೂ ಡಪ್ಪಿನಾಟ ನಂದಗೋಪಾಲ ಕೇಳಿದಿರಿ. ಈಗ ಕೇಳೋಣ ಮತ್ತೊಮ್ಮೆ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ